ಮುಂಗಾರು ಮಳೆಗೆ ಮೆಸ್ಕಾಂ ವ್ಯಾಪ್ತಿಯಲ್ಲಿ 6,45,00,000 ಅಧಿಕ ಮೊತ್ತದ ಆಸ್ತಿಗಳಿಗೆ ಹಾನಿ. ಕೋಲಾರದಲ್ಲಿ ಮಾವು ಬೆಲೆ ಕುಸಿತ, 15,000 ಬೆಂಬಲ ಬೆಲೆ ಘೋಷಿಸುವಂತೆ ಸರ್ಕಾರಕ್ಕೆ ಬೆಳೆಗಾರರ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿ ಬೆಂಗಳೂರು. ಭುವನದ ಭಾಗ್ಯ ಖ್ಯಾತ ವಾಗ್ಮಿ ಬಿ ವಿದ್ಯಾನಂದ ಶೆಣೈ ಅವರ ಭಾರತ ದರ್ಶನ ಕೃತಿಯ ಬಾನುಲಿ ರೂಪಾಂತರ ಸರಣಿ ಇದೇ ಗುರುವಾರದಿಂದ ಪ್ರತಿದಿನ ಬೆಳಿಗ್ಗೆ 8:50 ಪ್ರಸಾರವಾಗಲಿದೆ. ಕೇಳಿ ಕಾರ್ಯಕ್ರಮ ಸರಣಿ ಭುವನದ ಭಾಗ್ಯ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನೀಗ ಪ್ರಾರಂಭ. ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಗತಿಪರ ರೈತ ಗೋಪಾಲಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಗೀತೆ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ತಾಲೂಕು ಕವತನಹಳ್ಳಿಯ ಎಂ ಗೌರಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಲಿದ್ದೀರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಪ್ರಗತಿಪರ ರೈತರನ್ನ ಭೇಟಿ ಮಾಡೋಣ. ಅವರ ಒಂದು ಕೃಷಿಯ ಅನುಭವವನ್ನು ನಾವಿವತ್ತು ತಿಳಿಸ್ಕೊಡ್ತಾ ಇದ್ವಿ. ಈ ಪ್ರಗತಿಪರ ರೈತರು ತಮ್ಮದೇ ಆದ ಒಂದು ಕಾಳಜಿಯಿಂದ, ತಮ್ಮದೇ ಆದ ಒಂದು ವಿಚಾರವನ್ನು ಇವತ್ತು ಅಳವಡಿಸಿಕೊಂಡು ಸ್ವಂತ ಉದ್ಯಮದತ್ತ ದಾಪುಗಾಲು ಹಾಕ್ತಾ ಇದ್ದಾರೆ. ಇವರ ಅನುಭವ ತಮಗೂ ಕೂಡ ಉಪಯೋಗ ಬರ್ಬೋದು. ಬನ್ನಿ ಕೇಳಿಗುರೇ, ಹಾಗಿದ್ರೆ ಇವರನ್ನ ಭೇಟಿ ಮಾಡೋಣ. ನಮಸ್ಕಾರ, ತಮ್ಮ ಹೆಸರು ಹೇಳಿ, ಯಾವೂರಿಂದ ಬಂದಿರಿ? ನಮಸ್ಕಾರ ಸರ್, ನನ್ನ ಹೆಸರು ಗೋಪಾಲ್ ಗೌಡ ಅಂತೇಳಿ, ನಾನು ದೇವನಹಳ್ಳಿ ತಾಲೂಕು ಯಲಿಯೂರು ಗ್ರಾಮದಿಂದ ಬಂದಿದ್ದೀನಿ ಸರ್. ಹಾ, ಗೋಪಾಲ್ ಗೌಡ ಅವರು, ತಾವು ಏನು ಓದಿದ್ದೀರಿ? ಸರ್, ನಾನು BA ಮಾಡಿದ್ದೀನಿ. ತಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದೀರಿ? ನಮ್ಮ ಕುಟುಂಬದಲ್ಲಿ ನಾವು ಗಂಡ ಹೆಂಡತಿ, ಇಬ್ರು ಹೆಣ್ಮಕ್ಳು, ಹಾಗಾಗಿ ನಾವು ಒಟ್ಟು 4 ಜನ ಇದ್ವಿ. ಒಂದು ದೊಡ್ಡ ಮಗಳಿಗೆ BSc ಕಂಪ್ಲೀಟ್ ಆಗಿತ್ತು, ಹಾಗಾಗಿ ಒಂದು ಒಳ್ಳೆ ಸಂಬಂಧ ಬಂತು, ಮದುವೆ ಮಾಡಿಕೊಟ್ವಿ. ಈಗ ಮೊಮ್ಮಗ ಇದ್ದಾನೆ, ಇನ್ನೊಬ್ಬ ಮಗಳು BCA ಮಾಡಿದ್ದಾರೆ. ಹಂಗಾಗಿ ನಾವು 3 ಜನ ಇದ್ದೀವಿ. ಗೋಪಾಲ್ ಗೌಡ ಅವರು, ತಮ್ಮ ಹೊಲ ಎಷ್ಟಿದೆ? ಸರ್, ನಾನು ಇದು ಆಕ್ಚುಲಿ ನಮ್ಮ ಸ್ವಂತ ಹೊಲ ಯಾವುದು ಇಲ್ಲ. ನಾವು ಇದನ್ನ ಲೀಸ್ಗೆ, ಅಂದ್ರೆ ಬಾಡಿಗೆಗೆ ತಗೊಂಡು ಅದರಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ನಿಜವಾಗೂ ಸಾಹಸಮಯವಾದ ಒಂದು ಈ ಉದ್ಯೋಗ ಮಾಡ್ತಾ ಇದ್ದೀರಿ ಗೋಪಾಲ್ ಗೌಡ ಅವರೇ. ತುಂಬಾ ಏನು ರಿಸ್ಕ್ ತಗೊಂಡು ಈ ಒಂದು ಕೆಲಸಕ್ಕೆ ಧುಮುಕಿದ್ದೀರಿ? ಹೌದು ಸರ್. ಯಾಕಂತಂದ್ರೆ ಏನು ಧೈರ್ಯ ನಿಮ್ಗೆ ಇದು ಮಾಡಕ್ಕೆ? ಎಲ್ಲಾ ಕಡೆ ನೋಡಿದ್ವಿ, ನಮ್ಮ ಏರಿಯಾ ಎಲ್ಲಾನು ಸಿಲ್ಕು ಮತ್ತೆ ಮಿಲ್ಕು, ರೇಷ್ಮೆ ಮತ್ತು ಹಾಲು ತುಂಬಾ ಜಾಸ್ತಿ ಮಾಡ್ತಿದ್ದಾರೆ ನಮ್ಮ ಊರಲ್ಲಿ. ನಮ್ಮ ಯಲಿಯೂರನ್ನ, ನಮ್ಮ ಗ್ರಾಮವನ್ನ ರೇಷ್ಮೆ ಗ್ರಾಮ ಅಂತಾನೆ ಕರೀತಾರೆ. ನಮ್ಮ ಯಲಿಯೂರು ಗ್ರಾಮನ ರೇಷ್ಮೆ ಗ್ರಾಮ ಅಂತಾನೆ ಕರೀತಾರೆ. ಹೈನೋದ್ಯಮ ಮಾಡಿದ್ದಾರೆ, ಅಷ್ಟೇ ಸಿಲ್ಕು ಮಾಡ್ತಿದ್ರು. ಸೊ ಎಲ್ಲರೂ ಅದೇ ಇದ್ರಲ್ಲಿ ಹೋಗ್ತಿದ್ರೆ ನಾನು ಡಿಫ್ರೆಂಟ್ ಅಲ್ಲಿ ಹೋಗೋಣ, ಏನಾದ್ರು ಮಾಡೋಣ ಅನಿಸ್ತು. ಹಾಗಾಗಿ ನಾನು ಈ ಸುಗಂಧ ರಾಜ ಅಂತೇಳಿ ಹೂವಿನ ಬಗ್ಗೆ ತಿಳ್ಕೊಂಡು. ಅದಕ್ಕಿಂತ ಮೊದಲೇ ತಾವು ಏನು ಶಿಕ್ಷಣ ಮಾಡಿದ್ರಿ? ಅದೇ BA ಮಾಡಿದ್ದೆ. BA ಮಾಡಿದ್ರಿ? ಯಾವಾಗ ಮಾಡಿದ್ರಿ BA? ಸರ್, ನಾನು 1993-94 ಮಾಡಿದ್ರಿ. ಮತ್ತೆ ಅವಾಗ ಉದ್ಯೋಗ ಏನಾದ್ರೂ ವಿಚಾರ ಮಾಡಿದ್ರಾಗಿತ್ತ? ಇಲ್ಲ, ಅಷ್ಟೊಳಗಾಗಿ ಮನೇಲೆಲ್ಲರೂ ಸಾಕಷ್ಟು ನಮ್ಮ ಅಣ್ಣ ತಮ್ಮ ಎಲ್ಲ ಇದ್ರು, ಅವರೆಲ್ಲಾನು ಕೆಲಸ ಮಾಡ್ತಿದ್ರು. ಸೊ ನಾನು ತೋಟದಲ್ಲಿ ಮಾಡಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಆಸಕ್ತಿ ಬರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಸೀದಾ ಫ್ಯಾಕ್ಟ್ರಿಗೆ ಹೋಗ್ಬಿಡೋಣ ಅಂತೇಳಿ. ಬೆಂಗಳೂರು ಕಡೆ ಫ್ಯಾಕ್ಟ್ರಿ, ನಮ್ಮ ಹೊಸಕೋಟೆ ಇಂಡಸ್ಟ್ರಿ ಏರಿಯಾ ಇದೆ, ಪಿಲ್ಲಗುಂಪೆ ಅಂತೇಳಿ, ಅಲ್ಲಿ ಒಂದು ಗ್ರಾನೈಟ್ ಇಂಡಸ್ಟ್ರಿ, ಅದಕ್ಕೆ ಹೋಗಿ ಸೇರ್ಕೊಂಡೆ.

ಚೀಲಕ್ಕೆ ಹಾಕ್ಬಿಟ್ಟು ಹೊಲ್ದ್ಬಿಟ್ಟು ಅದು ಮಾರ್ಕೆಟ್ಗೆ ಮಾರ್ಕೆಟ್ಗೆ ನಮ್ಗೆ ವಿಜಯಪುರನೇ ಪಕ್ಕದಲ್ಲಿ ನಮ್ಮ ಎಲ್ಲೂರಿಂದ ಒಂದು 7-8 kilometers ಆಗುತ್ತೆ. ಅಲ್ಲಿ ವಿಜಯಪುರಕ್ಕೆ ಕಳಿಸ್ಬಿಟ್ಟು. ನಿಮ್ಗೆ ಗೊತ್ತಿದ್ದ ಮಾರ್ಕೆಟ್ ಏನೇ ಹೇಗೆ? ತುಂಬಾ ಗೊತ್ತಿರೋದೆ ಅವರು ಅದನ್ನೇ ಕೆಲಸ ಮಾಡ್ತಾರೆ. ಅವರು ಇಲ್ಲಿಂದ ತಮಿಳ್ನಾಡಿಗೆ ಆಂಧ್ರಗೆ ಎಲ್ಲ ಅವ್ರು ನಿಮ್ಗೆ ಗೊತ್ತಿರೋರೆ ಅವ್ರು ಗೊತ್ತಿರೋರೆ ಅಂದ್ರೆ ನಿಮ್ಗೆ ನಿಮ್ದು ಈಗ ವಸ್ತು ಬರ್ತದೆ ಅವರು ಕೂಡ ನಿಮ್ದು ವಸ್ತುಗೆ ಕಾಯ್ತಿರ್ತಾರೆ ಮತ್ತೆ ಅವರು ಕೂಡ ಇನ್ನೊಂದ್ ಕಡೆ ಅದನ್ನ ಸಾಕ್ಸಕ್ಕೂ ಪ್ರಯತ್ನ ಮಾಡ್ತಿರ್ತಾರೆ. ಹೌದೌದು ಅವ್ರು ನಮಗಾಗಿ ಕಾಯ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇವತ್ತು ನಂದು ಹೂವ 40 kg-50 kg ಬರ್ತದೆ ಬರ್ತದೆ. ಹಂಗಾಗಿ ಅವ್ರಿಗೆ ಇವತ್ತೊಂದು ರಿಕ್ವೈರ್ಮೆಂಟ್ ಎಷ್ಟು ಬೇಕಾಗಿರ್ತದೆ ಅವ್ರ ಮೊದ್ಲೇ ಕ್ಯಾಲ್ಕುಲೇಷನ್ ಹಾಕೊಂಡಿರ್ತಾರೆ. ಹಂಗಾಗಿ ಅವ್ರು ತರ್ಸ್ಕೊತಾರೆ. ಅವರು ಹೇಳ್ತಾರೆ, ಗೌಡ್ರೆ ನೀವು ಬೆಳೆಯೋದಾದ್ರೆ ಬೆಳೀರಿ, 500 kg ಬೇಕೊಂಡ್ ಬನ್ನಿ ಒಂದು ದಿವಸಕ್ಕೆ, ಅದನ್ನ ಸೇಲ್ ಮಾಡಿಕೊಡೋ ಜವಾಬ್ದಾರಿ ನಮ್ದು. ಓಹೋ, 1000 kg ಬೇಕಾದ್ರೆ ಬರ್ರಿ. ಇನ್ನೂ ಸಾಕಷ್ಟು ಜನಕ್ಕೆ ಹೇಳಿ, ರೈತರಿಗೆ ಹೇಳಿ ಬೆಳೆಸಿ, ಬೇಕಾದಷ್ಟು ಹೂವು ಬೆಳೀಲಿ, ಅದನ್ನ ಸೇಲ್ ಮಾಡಿಸ್ಕೊಡು. ಒಂದೇ ಒಂದು ಹೂವು ಕೂಡ ನಿಮ್ಗೆ ವಾಪಸ್ ಕಳ್ಸಲ್ಲ ಮನೆ ಕಡೆ. ರೇಟ್ ಇಲ್ಲ ಅಂತ ಕಳ್ಸಲ್ಲ. ನೋಡಿ ನೀವು ಈಗ ಇನ್ನೊಂದು, ಗೋಪಾಲ್ಗೌಡ್ರೆ ಬೆಳೆದ ರೈತನಿಗೆ ಅದು ತನ್ನ ಬೆಳೆ ಹಾಳಾದ್ರೆ ಬೇಜಾರಾಗುತ್ತೆ, ಅದೇ ಫ್ರೀ ಬೇಕಾದ್ರೆ ಒಬ್ಬ ಉಪಯೋಗಿಸಿದ್ರೆ ಅದ್ರ ಖುಷಿನೇ ಬೇರೆ. ಹೌದು ಸರ್, ಹೌದಲ್ಲ. ಈಗ ಯಾವುದೇ ರೈತ ಇರಲಿ, ಯಾವುದೇ ಬೆಳೆ, ಅದು ಟೊಮೆಟೊ ಇರಲಿ ಇನ್ನೊಂದು ಇರಲಿ, ನಷ್ಟ ಆಯ್ತಲ್ಲ ಅಂದ್ರೆ ಯಾರಿಗೂ ಇಲ್ದಿದ್ದರೆ ಎಷ್ಟು ಬೇಜಾರಾಗುತ್ತೆ ಒಬ್ಬ ಬೆಳೆದ ರೈತರಿಗೆ. ಅದೇ ಬೇಕಾದ್ರೆ ಅದು ಏನೂ ಇಲ್ಲದೆ ಪಕ್ಕದವರು ಉಪಯೋಗ ಮಾಡಲಿ, ಅದರದ ಖುಷಿನೇ ಬೇರೆ ರೈತರಿಗೆ. ಹಂಗಾಗಿ ಮಾರ್ಕೆಟ್ ಇದೆ. ಇದು ಈ ಸುಗಂಧರಾಜ ಪುಷ್ಪ ವಿಶೇಷವಾಗಿ ಏನೇನಕ್ಕೆ ಉಪಯೋಗಿಸ್ತಾರೆ ಸರ್? ಇದನ್ನ ಸಾಮಾನ್ಯವಾಗಿ ದೇವರ ಪೂಜೆಗಳು, ದೇವರ ಪೂಜೆಗೆ, ಅದಾದ್ಮೇಲೆ ಮಾಲೆಗಳು, ಮಾಲೆಗಳಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಕ್ಕಾಗ್ಬೋದು ಅಥವಾ ತಿಥಿ ಇತರ ಸತ್ತವರಿಗೆ. ಹೌದು, ಪ್ರತಿಯೊಂದಕ್ಕೂ ಹೂವಿನ ಅಲಂಕಾರ ಮಾಡಕ್ ಉಪಯೋಗಿಸ್ತಾರೆ. ಅದಾದ್ಮೇಲೆ ಏನು ಈ ಸೌಂದರ್ಯ ಸೆಂಟ್ ಬಳಸ್ತಾರೆ, ಸುಗಂಧ ದ್ರವ್ಯ ಉಪಯೋಗ ಮಾಡ್ಲಿಕ್ಕೆ. ಅವರಿಗೆ ಅದನ್ನ ಅರ್ದು ಸೆಂಟ್ ಮಾಡ್ಬೇಕು ಅಂದ್ರೆ, ಮಿಷಿನ್ ರನ್ ಮಾಡ್ಬೇಕು ಅಂತಂದ್ರೆ ಪರ್ ಡೇ 1000 kg-ನ 2000 kg-ನ 2 ton-3 ton ಹೂವು ಬೇಕಂತೆ. ಅಷ್ಟು ಬೇಕಾಗುತ್ತೆ. ಅಷ್ಟು ಬೆಳೆದು ಕೊಡಂಗಿದ್ರೆ ಅವ್ರ ಆ ಫ್ಯಾಕ್ಟರಿ ಅವ್ರು ತಗೋತಾರೆ ಮೈಸೂರಲ್ಲಿ. ಸುಗಂಧ ದ್ರವ್ಯ ಫ್ಯಾಕ್ಟ್ರಿ ಮಾಡಬಹುದು, ಫ್ಯಾಕ್ಟ್ರಿ ಮಾಡಬಹುದು. ಅಷ್ಟು ಹೂವು ಡೈಲಿ ಬರಂಗಿದ್ರೆ ಮಾತ್ರ ಅದನ್ನ ಮಾಡ್ಬೇಕು. ಅಂದ್ರೆ ಬೇಡಿಕೆ ತುಂಬಾ ಇದೆ, ಬೇಡಿಕೆ ಇದೆ ಮೈಸೂರು ಹತ್ರ ಇದೆ ಅಂತಂದ್ರು ಅದು ನಮಗೂ ಗೊತ್ತು. ಒಟ್ಟಾರೆ ಹಾಗೆ ಹೇಳ್ಬೇಕಂದ್ರೆ ಗೋಪಾಲ್ ಗೌಡ ಅವರು ಇವತ್ತೆ ಖುಷಿಯಾಗಿದ್ದೀರಿ? ಹೌದು ಸರ್, ತಮ್ಮ ಈ ಒಂದು ಉದ್ಯೋಗ ಕೈ ಹಿಡಿದಿದೆ. ಹೌದು, ಇದೆ ಹಿಡಿದು. ತಮ್ಮ ಕುಟುಂಬದವರು ಕೂಡ ಈಗ ನಿರಂತರ ಕೆಲಸ ಇರುತ್ತೇನು ತಮ್ಮಲ್ಲಿ? ಹೌದು ಸರ್, ನಿರಂತರವಾಗಿರ್ತದೆ, ಒಂದಿನ ಗ್ಯಾಪ್ ಕೊಡಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ನೋಡಿ ನೀವು ಬೇರೆ ಬೆಳೆಗಳಲ್ಲಿ ಏನಾದರೂ ಆಗಲಿ, ನಾನು ಹೇಳೋದು ಇದಕ್ಕೆ, ಮನೆಯಲ್ಲಿ ಏನು ಸತ್ತ ಹೆಣ ಇದ್ರೂ ಸರಿ ನಾವು ಹೂವು ಬಿಡಿಸ್ಲೇಬೇಕು, ಇಲ್ಲ ಅಂತಂದ್ರೆ ನಮ್ಗೆ ಲಾಸ್ ಆಗೋ. ಅಂದ್ರೆ ಏನೇ ಆಗ್ಲಿ, ಏನೇ ಆಗ್ಲಿ, ಇವತ್ತು ಕೆಲಸ ಮಾಡ್ಲೇಬೇಕು. ಆದ್ರೆ ಇದು ನಿಲ್ಲ, ಕೊರೋನಾ ಬಂದಿದೆ, ಎಲ್ಲಾ ಕಡೆ ಲಾಕ್ ಡೌನ್ ಇದೆ, ನಾವು ಕೆಲಸ ಮಾಡಿದೀವಿ ನೋಡಿ. ಇಲ್ಲ ಅಂದ್ರೆ ಇದು ಇದು ಎಲ್ಲಾನು ಲಾಸು, ನಿಮ್ದು ಜೀವನ ಲಾಸು, ಏನ್ ಮಾಡ್ಕೊಂಡಂಗ ಆತ್ಮಹತ್ಯೆ. ಹಂಗಾಗಿ ನಿರಂತರ ನೀವು ಅಲ್ಲಿ ಪೋಷಣೆ ಮತ್ತು ನಿಮ್ಮ ರಕ್ಷಣೆ ಮಾಡ್ಕೋಬೇಕು. ಹೌದು, ಅದು ಹಂಗಿದ್ರೆ ಮಾತ್ರ ನಿಮ್ ಬೆಳೆ ಕೈ ಹಿಡಿತದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನೀವು ನಿರಂತರ ಪರಿಶ್ರಮ ಮತ್ತೆ ನಿರಂತರ ಅದ್ರ ಬಗ್ಗೆ ಕಾಳಜಿ ಬೇಕು. ಹೌದು ಸರ್, ನೀವು ನಿಮ್ ಕುಟುಂಬದವರು ಮತ್ತೆ ನಿಮ್ಮ ಕುಟುಂಬದವರು ಅನ್ನೋದಕ್ಕಿಂತ ಜೊತೆಗೆ ನಮ್ಮ ತಮ್ಮ ಷಣ್ಮುಗ ಅಂತಿದ್ದಾನೆ, ಅವನಿಗೆ ಬಹಳ ಇಂಟ್ರೆಸ್ಟ್, ಬಹಳ ಇದ್ರ ಮೇಲೆ ಆಸಕ್ತಿ. ಅವನೇನೆ ಅಣ್ಣ ಇದ್ ಮಾಡೋಣ, ಅಣ್ಣ ಇದ್ ಮಾಡೋಣ ಅಂತ ಹೇಳ್ತಿರ್ತಾನೆ. ಹಂಗಾಗಿ ಪ್ರತಿಯೊಂದನ್ನು ಯಾವ್ದನ್ನ ಏನ್ ಮಾಡ್ಬೇಕು ಅಂತೇಳಿ ನನಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಹಂಗಾಗಿ ಅದ್ರ ಲೆಕ್ಕಾಚಾರವಾಗಿ ಅವನು MA ಮಾಡಿದ್ದಾನೆ, MA ಮಾಡಿ ಮನಸ್ಸು ಗಂಗೋತ್ರಿ ಮೈಸೂರು ಅಲ್ಲಿ ಮಾಡಿದಾನೆ. ಬಟ್ ಅವನು ನಮ್ ಜೊತೆಲ್ಲೇ ಕೆಲಸ ಮಾಡ್ತಾನೆ, ಹಂಗಾಗಿ ನಮ್ ಜೊತೆಲ್ಲೇ ಇದ್ದಾನೆ, ಇದನ್ನ ಮಾಡ್ತಿದ್ದಾನೆ. ಅವನ ಮಾರ್ಗದರ್ಶನದಲ್ಲೇ ನಾವ್ ಇದೆಲ್ಲ ಮಾಡ್ತೀವಿ. ತುಂಬಾ ಸಂತೋಷ ಗೋಪಾಲ್ ಗೌಡರೆ, ಆಕಾಶವಾಣಿಗೆ ಬಂದು ತಮ್ಮ ಒಂದು ಸ್ವಂತ ಉದ್ಯೋಗದಲ್ಲಿ ಸುಗಂಧ ರಾಜ ಪುಷ್ಪವನ್ನು ಬೆಳೀತಾ ಇವತ್ತು ತಮ್ಮದೇ ಆದ ಅನುಭವವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ, ನಾವು ಕೂಡ ಗೋಪಾಲ್ ಗೌಡರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ಮೊಬೈಲ್ ನಂಬರ ಧಾರಾಳ ಕೊಡ್ತಿದ್ದೀನಿ, ನನ್ನ ಮೊಬೈಲ್ ನಂಬರು 8618315161. ಇನ್ನೊಮ್ಮೆ ಹೇಳಿ, ನನ್ನ ಮೊಬೈಲ್ ನಂಬರ್ 8618315161. ದಯವಿಟ್ಟು ಈ ನಂಬರ್ನ ಬರೆದಿಟ್ಕೊಳ್ಳಿ, ಯಾರು ಇದನ್ನ ಕೇಳ್ತಿದ್ದೀರ ಅವರು. ನಿಮಗೆ ಯಾವಾಗಲೂ ಬೇಕಾದ್ರೆ 24x7 ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತೆ ಬೇಕಾದ್ರೆ ಬನ್ನಿ, ನಮ್ಮ ತೋಟಗಳನ್ನೆಲ್ಲ ತೋರಿಸ್ತೀನಿ, ಅದ್ರ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೀನಿ. ಧನ್ಯವಾದಗಳು ಗೋಪಾಲ್ ಗೌಡ ಅವರೇ, ತಮಗೆ ಇನ್ನೂ ತಮ್ಮ ಉದ್ಯೋಗ ಉಜ್ವಲವಾಗಲಿ ಅಂತ ನಾವು ಕೂಡ ಹಾರೈಸ್ತೇವೆ. ನಮಸ್ಕಾರ, ಧನ್ಯವಾದ. ಇದುವರೆಗೆ ಪ್ರಗತಿಪರ ರೈತ ಗೋಪಾಲ ಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶನ ಮಾಡಿದವರು ತಿಮ್ಮಪ್ಪ ಹೆಚ್ಗೌಡ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮುಳಿಬಾಗಿಲು ತಾಲೂಕು ಕವತನಹಳ್ಳಿಯ ಎಂ ಗೌರಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡು. ಕೃಷ್ಣ ಎಂದು ಮತ್ತ ಬೀದಿಗೆ ಬಂದ, ಕೃಷ್ಣ ಕೃಷ್ಣ ಎಂದು ಮತ್ತ ಬೀದಿಗೆ ಬಂದ, ಕೃಷ್ಣ ನಿಮಗೆಲ್ಲಿ ದೊರೆದಾನ, ಕೃಷ್ಣ ನಿಮಗೆಲ್ಲಿ ದೊರೆದಾನ, ಕೃಷ್ಣ ನಿಮಗೆಲ್ಲಿ ದೊರೆದಾನ ಈ ಪರಿ, ಕೃಷ್ಣ ನಿಮಗೆಲ್ಲಿ ದೊರೆದಾನ ಈ ಪರಿ, ಎಷ್ಟು ದಿನ ಇಂದ ಕಳೆಯಲಿ, ಎಷ್ಟು ದಿನ ಇಂದ ಕಳೆಯಲಿ, ನಿರಭಯಲ ಎಷ್ಟು ನೋಡಿದರ ನಿರಭಯಲ ಎಷ್ಟು ನೋಡಿದರ ನಿರಭಯಲ ಗುರುರಾಯ ಎಷ್ಟು ನೋಡಿದರ ನಿರಭಯಲ ಗುರುರಾಯ ರುದ್ರನ ಮಹಿಮೆ ತಿಳಿಯಾವ ರುದ್ರನ ಮಹಿಮೆ ತಿಳಿಯಾವ